ಬಂದೆ, ಹೂವಾಗಿ ಸೇರಲು ಬಂದೆ, ಪಲ್ನೀರ ಚೆಲ್ಲಿ ಮನಕ್ಕೆ ಸವಿ ಮಾತನಾಡಿದೆ. ಪ್ರೀತಿಸು ಸಮೀಪಿಸು, ಇನ್ನು ನಾ ಸೋತೆನು. ಬೇಡಿದು ಮನವು ಕಾಡಿದು, ಒಲವು ಸೇರು ನನ್ನನು.